ನಾನು ನಿಮಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿಗೆ 75 ವರ್ಷಗಳ ಮುಂಚೆ ಜನವರಿ 26ರಂದೇ ನಮ್ಮ ಗಣರಾಜ್ಯದ ಆಧಾರ ಗ್ರಂಥ ಅಂದರೆ ಭಾರತದ ಸಂವಿಧಾನವು ಜಾರಿಗೆ ಬಂದಿತು. ಸುಮಾರು 3 ವರ್ಷಗಳ ಚರ್ಚೆಗಳ ನಂತರ ಸಂವಿಧಾನ ಸಭೆಯು 1949ರ ನವೆಂಬರ್ 26ರಂದು ಸಂವಿಧಾನವನ್ನು ಅಂಗೀಕರಿಸಿತು. ಅದೇ ಉದ್ದೇಶಕ್ಕಾಗಿ 2015ರಿಂದ ಆ ದಿನವನ್ನು ಅಂದರೆ ನವೆಂಬರ್ 26ರನ್ನು ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತಿದೆ. ಗಣರಾಜ್ಯೋತ್ಸವವು ಎಲ್ಲಾ ನಾಗರಿಕರಿಗೆ ಸಾಮೂಹಿಕ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಯಾವುದೇ ರಾಷ್ಟ್ರದ ಇತಿಹಾಸದಲ್ಲಿ 75 ವರ್ಷಗಳು ಕೇವಲ ಒಂದು ಕ್ಷಣಕ್ಕೆ ಸಮಾನ ಎಂದು ಹೇಳಬಹುದು. ಆದರೆ ನನ್ನ ಅನಿಸಿಕೆಯೆಂದರೆ ಭಾರತದ ಕಳೆದ 75 ವರ್ಷಗಳ ಬಗ್ಗೆ ಹಾಗೆ ಸುತಾರಾಂ ಹೇಳಲಾಗುವುದಿಲ್ಲ. ಇದು ದೀರ್ಘಕಾಲದಿಂದ ಸುಪ್ತವಾಗಿದ್ದ ಭಾರತದ ಆತ್ಮ ಮತ್ತೆ ಜಾಗೃತಗೊಂಡ ಸಮಯವಾಗಿದೆ ಹಾಗೂ ನಮ್ಮ ರಾಷ್ಟ್ರ ಜಾಗತಿಕ ಸಮುದಾಯದಲ್ಲಿ ತನ್ನ ಸೂಕ್ತ ಸ್ಥಾನವನ್ನು ಮರಳಿ ಪಡೆಯಲು ದಾಪುಗಾಲು ಹಾಕುತ್ತಿದೆ. ಪ್ರಾಚೀನ ನಾಗರಿಕತೆಗಳಲ್ಲಿ ಭಾರತವನ್ನು ಒಮ್ಮೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಮೂಲವೆಂದು ಕರೆಯಲಾಗುತ್ತಿತ್ತು. ಆದರೆ ಭಾರತಕ್ಕೆ ಒಂದು ಕರಾಳ ಸಮಯದಿಂದ ಪಾರಾಗಬೇಕಾಯಿತು. ವಸಾಹತುಶಾಹಿ ಆಳ್ವಿಕೆಯ ಅಡಿಯಲ್ಲಿ ಅಮಾನವೀಯ ಶೋಷಣೆಯಿಂದಾಗಿ ದೇಶದಲ್ಲಿ ಘೋರ ಬಡತನ ಆವರಿಸಿತು. ಇಂದು ಮಾತೃಭೂಮಿಯನ್ನು ಪರಕೀಯರ ಆಡಳಿತದ ಸಂಕೋಲೆಯಿಂದ ಮುಕ್ತಗೊಳಿಸಲು ಮಹಾನ್ ತ್ಯಾಗ ಮಾಡಿದ ಶೂರವೀರರನ್ನು ನಾವು ಮೊದಲು ನೆನಪಿಸಿಕೊಳ್ಳೋಣ. ಅವರಲ್ಲಿ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರನ್ನು ಜನರು ಅರಿತಿದ್ದಾರೆ, ಆದರೆ ಇನ್ನೂ ಹಲವಾರು ಹೋರಾಟಗಾರರ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ. ಈ ವರ್ಷ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿನಿಧಿಯಾಗಿ ನಿಂತಿರುವ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ. ರಾಷ್ಟ್ರೀಯ ಇತಿಹಾಸದಲ್ಲಿ ಅವರು ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರೆಂಬುದನ್ನು ಅರಿತು ಇಂದು ಅವರಿಗೆ ಸೂಕ್ತ ರೀತಿಯಲ್ಲಿ ಮಹತ್ವ ನೀಡಲಾಗುತ್ತಿದೆ. 20ನೇ ಶತಮಾನದ ಆರಂಭಿಕ ದಶಕಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಚಳುವಳಿಗಳು ಸಂಘಟಿತ ರಾಷ್ಟ್ರವ್ಯಾಪಿ ಆಂದೋಲನ ರೂಪು ತಳೆದವು. ಮಹಾತ್ಮ ಗಾಂಧೀಜಿ, ರವೀಂದ್ರನಾಥ ಟ್ಯಾಗೂರ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನ್ ಚೇತನಗಳು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಪುನಃ ಜೀವಂತಗೊಳಿಸಿದರು. ಇದು ನಮ್ಮ ದೇಶದ ಸೌಭಾಗ್ಯವೆಂದೇ ಹೇಳಬೇಕು. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಯು ನಾವು ಆಧುನಿಕ ಕಾಲದಲ್ಲಿ ಕಲಿಯಲು ಬಂದ ಸೈದ್ಧಾಂತಿಕ ಪರಿಕಲ್ಪನೆಗಳಲ್ಲ. ಅವು ಎಂದಿಗೂ ನಮ್ಮ ನಾಗರಿಕತೆಯ ಮತ್ತು ಸಂಸ್ಕೃತಿಯ ಅಂಗವಾಗಿವೆ. ಭಾರತವು ಸ್ವತಂತ್ರವಾದಾಗ ಸಂವಿಧಾನ ಮತ್ತು ಗಣರಾಜ್ಯದ ಭವಿಷ್ಯದ ಬಗ್ಗೆ ವಿಮರ್ಶಕರು ಸಂದೇಹ ವ್ಯಕ್ತಪಡಿಸುತ್ತಿದ್ದರು. ಅವರಿಗೆ ಇವೇ ಜೀವನ ಮೌಲ್ಯಗಳ ಬಲದಿಂದ ಸಂಪೂರ್ಣವಾಗಿ ತಪ್ಪು ಎಂದು ಸಾಬೀತು ಮಾಡಲಾಯಿತು. ನಮ್ಮ ಸಂವಿಧಾನ ಸಭೆಯ ಸಂಯೋಜನೆಯು ನಮ್ಮ ಗಣರಾಜ್ಯ ಮೌಲ್ಯಗಳಿಗೆ ಸಾಕ್ಷಿಯಾಗಿದೆ. ಇದು ದೇಶದ ಎಲ್ಲ ಭಾಗಗಳ ಮತ್ತು ಎಲ್ಲ ಸಮುದಾಯಗಳ ಪ್ರತಿನಿಧಿಗಳನ್ನು ಹೊಂದಿತ್ತು. ಅದರ ಸದಸ್ಯರಲ್ಲಿ ಪ್ರಮುಖವಾಗಿ ಸರೋಜಿನಿ ನಾಯ್ಡು, ರಾಜಕುಮಾರಿ ಅಮೃತ್ ಕೌರ್, ಸುಚೇತನಾ ಕೃಪಲಾನಿ, ಹನ್ಸಾ ಬೆನ್ ಮೆಹ್ತಾ ಮತ್ತು ಮಾಲತಿ ಚೌಧರಿ ಅವರಂತಹ ದಿಗ್ಗಜರು ಸೇರಿದಂತೆ 15 ಮಹಿಳೆಯರಿದ್ದರು. ಪ್ರಪಂಚದ ಅನೇಕ ಭಾಗಗಳಲ್ಲಿ ಮಹಿಳಾ ಸಮಾನತೆ ದೂರದ ಆದರ್ಶವಾಗಿದ್ದಾಗ ಭಾರತದಲ್ಲಿ ಮಹಿಳೆಯರು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದ್ದರು. ಸಂವಿಧಾನವು ಜೀವಂತ ದಾಖಲೆಯಾಗಿದೆ, ಏಕೆಂದರೆ ನಾಗರಿಕರ ನಿಷ್ಠೆ ಸಹಸ್ರಾರು ವರ್ಷಗಳಿಂದ ನಮ್ಮ ನೈತಿಕ ಜೀವನ ದೃಷ್ಟಿಯ ಪ್ರಮುಖ ತತ್ವವಾಗಿದೆ. ನಮ್ಮ ಸಂವಿಧಾನವು ಭಾರತೀಯರಾಗಿ ಸಾಮೂಹಿಕ ಗುರುತಿನ ಮೂಲ ಅಡಿಪಾಯವನ್ನು ಒದಗಿಸುತ್ತದೆ. ಇದು ಒಂದು ಕುಟುಂಬವಾಗಿ ನಮ್ಮನ್ನು ಒಗ್ಗಟ್ಟಿನ ಸೂತ್ರದಲ್ಲಿ ಪೋಣಿಸುತ್ತದೆ. ಕಳೆದ 75 ವರ್ಷಗಳಿಂದ ಇದು ನಮ್ಮ ಪ್ರಗತಿಯ ಹಾದಿಯನ್ನು ಪ್ರಶಸ್ತಗೊಳಿಸಿದೆ. ಇಂದು ನಾವು ವಿನಮ್ರತೆಯಿಂದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಭೀಮರಾವ ಅಂಬೇಡ್ಕರ್, ಸಂವಿಧಾನ ರಚನಾ ಸಭೆಯ ಇತರ ಪ್ರತಿಷ್ಠಿತ ಸದಸ್ಯರು, ವಿವಿಧ ಅಧಿಕಾರಿಗಳು ಮತ್ತು ಇತರರಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದರಿಂದಲೇ ನಮಗೆ ಈ ಅದ್ಭುತ ಗ್ರಂಥ ದೊರಕಿದೆ. ಆತ್ಮೀಯ ದೇಶವಾಸಿಗಳೇ, ಸಂವಿಧಾನ ಜಾರಿಯಾದ ಮೇಲೆ ಈ 75 ವರ್ಷಗಳು ಯುವ ಗಣರಾಜ್ಯದ ಸರ್ವತೋಮುಖ ಪ್ರಗತಿಯಿಂದ ಗುರುತಿಸಲ್ಪಟ್ಟಿವೆ. ಸ್ವಾತಂತ್ರ್ಯದ ಸಮಯದಲ್ಲಿ ಮತ್ತು ನಂತರವೂ ದೇಶದ ಹೆಚ್ಚಿನ ಭಾಗಗಳು ತೀವ್ರ ಬಡತನ ಮತ್ತು ಹಸಿವನ್ನು ಎದುರಿಸಿದ್ದವು. ಆದರೆ ನಮ್ಮ ಆತ್ಮವಿಶ್ವಾಸ ಎಂದಿಗೂ ಕುಂದಲಿಲ್ಲ. ಪ್ರತಿಯೊಬ್ಬರೂ ಪ್ರವರ್ಧಮಾನಕ್ಕೆ ಬರಲು ಅವಕಾಶವಿರುವ ಸರಿಯಾದ ಪರಿಸ್ಥಿತಿಗಳನ್ನು ರಚಿಸಲು ನಾವು ನಿರ್ಧರಿಸಿದೆವು. ನಮ್ಮ ರೈತ ಸಹೋದರ ಸಹೋದರಿಯರು ಕಷ್ಟಪಟ್ಟು ನಮ್ಮ ದೇಶವನ್ನು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಿದರು. ನಮ್ಮ ಮೂಲಸೌಕರ್ಯ ಮತ್ತು ಉತ್ಪಾದನಾ ವಲಯವನ್ನು ಪರಿವರ್ತಿಸಲು ನಮ್ಮ ಕಾರ್ಮಿಕ ಸಹೋದರ ಸಹೋದರಿಯರು ಅವಿರತವಾಗಿ ಶ್ರಮಿಸಿದರು. ಅವರ ಅವಿರತ ಪ್ರಯತ್ನಗಳಿಗೆ ಧನ್ಯವಾದಗಳು. ಭಾರತದ ಆರ್ಥಿಕತೆಯು ಇಂದು ಜಾಗತಿಕ ಆರ್ಥಿಕ ಪ್ರವೃತ್ತಿಗಳ ಮೇಲೆ ಪ್ರಭಾವ ಬೀರುತ್ತಿದೆ. ಇಂದು ಭಾರತವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಾಯಕತ್ವದ ಸ್ಥಾನಗಳನ್ನು ಪಡೆಯುತ್ತಿದೆ. ನಮ್ಮ ಸಂವಿಧಾನ ರೂಪಿಸಿರುವ ನೀಲನಕ್ಷೆ ಇಲ್ಲದೆ ಈ ವ್ಯಾಪಕ ಪರಿವರ್ತನೆ ಸಾಧ್ಯವಾಗುತ್ತಿರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಆರ್ಥಿಕ ಬೆಳವಣಿಗೆಯ ದರವು ನಿರಂತರವಾಗಿ ಉನ್ನತ ಮಟ್ಟದಲ್ಲಿದೆ. ಇದರಿಂದ ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿವೆ. ರೈತರು ಮತ್ತು ಕಾರ್ಮಿಕರ ಕೈಗೆ ಹೆಚ್ಚಿನ ಹಣ ಬರುತ್ತಿದೆ ಹಾಗೂ ಹೆಚ್ಚಿನ ಸಂಖ್ಯೆಯ ಜನರನ್ನು ಬಡತನದಿಂದ ಮೇಲೆತ್ತುತ್ತಿದೆ. ದಿಟ್ಟ ಮತ್ತು ದೂರದೃಷ್ಟಿಯ ಆರ್ಥಿಕ ಸುಧಾರಣೆಗಳು ಮುಂಬರುವ ವರ್ಷಗಳಲ್ಲಿ ಪ್ರಗತಿಯ ಈ ಗತಿಯನ್ನು ಉಳಿಸಿಕೊಳ್ಳುತ್ತವೆ. ಒಳಗೂಡಿಸುವಿಕೆಯು ನಮ್ಮ ಬೆಳವಣಿಗೆಯ ಮೂಲಾಧಾರವಾಗಿದೆ. ಇದರಿಂದ ಅಭಿವೃದ್ಧಿಗಳ ಫಲವನ್ನು ಸಾಧ್ಯವಾದಷ್ಟು ವ್ಯಾಪಕವಾಗಿ ದೇಶವಾಸಿಗಳಿಗೆ ತಲುಪುತ್ತದೆ. ಸರ್ಕಾರವು ಹಣಕಾಸಿನ ಒಳಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದನ್ನು ಮುಂದುವರಿಸುತ್ತಿರುವುದರಿಂದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಮುದ್ರಾ ಯೋಜನೆ, ಸ್ಟ್ಯಾಂಡಪ್ ಇಂಡಿಯಾ ಮತ್ತು ಅಟಲ್ ಪಿಂಚಣಿ ಯೋಜನೆಗಳಂತಹ ವಿತ್ತೀಯ ಉಪಕ್ರಮಗಳನ್ನು ವಿಸ್ತರಿಸಲಾಗಿದೆ. ಇದರಿಂದ ಹೆಚ್ಚಿನ ಜನರಿಗೆ ವಿವಿಧ ಹಣಕಾಸು ಬೆಂಬಲ ಯೋಜನೆಗಳ ಲಾಭ ಒದಗಿಸುತ್ತಿದೆ. ಅಷ್ಟೇ ಮುಖ್ಯವಾಗಿ ಸರ್ಕಾರವು ಜನ ಕಲ್ಯಾಣದ ಕಲ್ಪನೆಯನ್ನು ಪುನರ್ವ್ಯಾಖ್ಯಾನಿಸಿದೆ. ವಸತಿ ಮತ್ತು ಕುಡಿಯುವ ನೀರಿನಂತಹ ಮೂಲಭೂತ ಅವಶ್ಯಕತೆಗಳನ್ನು ಅಧಿಕಾರವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಸಹಾಯ ಹಸ್ತ ಚಾಚಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಉದಾಹರಣೆಗೆ, ಪರಿಶಿಷ್ಟ ಜಾತಿ ಸಮುದಾಯದ ಯುವಕರಿಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು, ರಾಷ್ಟ್ರೀಯ ಫೆಲೋಶಿಪ್ಗಳು, ಸಾಗರೋತ್ತರ ವಿದ್ಯಾರ್ಥಿ ವೇತನಗಳು, ಹಾಸ್ಟೆಲ್ಗಳು ಮತ್ತು ಕೋಚಿಂಗ್ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಪ್ರಧಾನಮಂತ್ರಿ ಪರಿಶಿಷ್ಟ ಜಾತಿ ಅಭ್ಯುದಯ ಯೋಜನೆಯು ಉದ್ಯೋಗ ಮತ್ತು ಆದಾಯದ ಅವಕಾಶಗಳನ್ನು ಒದಗಿಸುವ ಮೂಲಕ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿನ ಬಡತನವನ್ನು ಕಡಿಮೆ ಮಾಡುವಲ್ಲಿ ತೀವ್ರ ಪ್ರಗತಿ ಸಾಧಿಸುತ್ತಿದೆ. ಪರಿಶಿಷ್ಟ ಪಂಗಡಗಳ ಸಮುದಾಯದ ಸಾಮಾಜಿಕ ಮತ್ತು ಆರ್ಥಿಕ ವಿಕಾಸಕ್ಕಾಗಿ ವಿಶೇಷ ಯೋಜನೆಗಳನ್ನು ರೂಪಿಸಲಾಗಿದೆ. ಇವುಗಳಲ್ಲಿ ಧರ್ತಿ ಆಬಾ ಗ್ರಾಮ್ ಉತ್ಕರ್ಷ್ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಪಿಎಂ ಜನ್ಮನ್ ಸೇರಿವೆ. ಡಿನೋಟಿಫೈಡ್ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ ಅಭಿವೃದ್ಧಿ ಮತ್ತು ಕಲ್ಯಾಣ ಮಂಡಳಿಯನ್ನು ರಚಿಸಲಾಗಿದೆ. ಏತನ್ಮಧ್ಯೆ ಕಳೆದ ದಶಕದಲ್ಲಿ ರಸ್ತೆಗಳು ಮತ್ತು ರೈಲ್ವೆಗಳು, ಬಂದರುಗಳು ಮತ್ತು ಲಾಜಿಸ್ಟಿಕ್ ಕೇಂದ್ರಗಳು ಸೇರಿದಂತೆ ಭೌತಿಕ ಮೂಲಸೌಕರ್ಯ ಅಭಿವೃದ್ಧಿಯ ಮೇಲೆ ಗಮನಹರಿಸಲಾಗಿದೆ. ಇದರಿಂದ ಒಂದು ಸದೃಢ ಅಡಿಪಾಯ ಹಾಕಲಾಗಿದೆ. ಅದು ಮುಂಬರುವ ದಶಕಗಳಲ್ಲಿ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಹಣಕಾಸು ಕ್ಷೇತ್ರದಲ್ಲಿ ಸರ್ಕಾರ ತಂತ್ರಜ್ಞಾನವನ್ನು ಬಳಸಿಕೊಂಡ ರೀತಿ ಅನುಕರಣೀಯವಾಗಿದೆ. ವಿವಿಧ ಡಿಜಿಟಲ್ ಪಾವತಿ ಆಯ್ಕೆಗಳು ಮತ್ತು ನೇರ ಲಾಭ ವರ್ಗಾವಣೆಯ ವ್ಯವಸ್ಥೆಯು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಿದೆ. ಇದರಿಂದ ಔಪಚಾರಿಕ ವ್ಯವಸ್ಥೆಯೊಳಗೆ ಗಮನಾರ್ಹ ಸಂಖ್ಯೆಯ ಜನರನ್ನು ತರಲಾಗಿದೆ. ಇದು ವ್ಯವಸ್ಥೆಯಲ್ಲಿ ಅಭೂತಪೂರ್ವ ಪಾರದರ್ಶಕತೆಯನ್ನು ತಂದಿದೆ. ಈ ಪ್ರಕ್ರಿಯೆಯಲ್ಲಿ ಕೆಲವೇ ವರ್ಷಗಳಲ್ಲಿ ನಾವು ವಿಶ್ವದ ಅತ್ಯುತ್ತಮವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ರಚಿಸಿದ್ದೇವೆ. ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯಂತಹ ದಿಟ್ಟ ಕ್ರಮಗಳ ಸರಣಿಯ ನಂತರ ಬ್ಯಾಂಕಿಂಗ್ ವ್ಯವಸ್ಥೆಯು ಆರೋಗ್ಯಕರ ಸ್ಥಿತಿಯಲ್ಲಿದೆ. ಇದರಿಂದ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕುಗಳಲ್ಲಿ ಚಲಾವಣೆಯಾಗದ ಸ್ವತ್ತುಗಳು ಗಣನೀಯವಾಗಿ ಕಡಿಮೆಯಾಗಿವೆ. ಪ್ರಿಯ ದೇಶವಾಸಿಗಳೇ, ನಾವು 1947ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಆದರೆ ವಸಾಹತುಶಾಹಿ ಮನಸ್ಥಿತಿಯ ಅನೇಕ ಅವಶೇಷಗಳು ನಮ್ಮ ನಡುವೆ ದೀರ್ಘಕಾಲ ಉಳಿದಿವೆ. ಇತ್ತೀಚಿನ ದಿನಗಳಲ್ಲಿ ಆ ಮನಸ್ಥಿತಿಯನ್ನು ಬದಲಾಯಿಸುವ ಸಂಘಟಿತ ಪ್ರಯತ್ನಗಳನ್ನು ನಾವು ಕಾಣುತ್ತಿದ್ದೇವೆ. ಭಾರತೀಯ ದಂಡ ಸಂಹಿತೆ, ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಗಳನ್ನು, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮಗಳೊಂದಿಗೆ ಬದಲಾಯಿಸುವ ನಿರ್ಧಾರವು ಅಂತಹ ಪ್ರಯತ್ನಗಳಲ್ಲಿ ಅತ್ಯಂತ ಗಮನಾರ್ಹವಾಗಿದೆ. ನ್ಯಾಯಶಾಸ್ತ್ರದ ಭಾರತೀಯ ಸಂಪ್ರದಾಯಗಳ ಆಧಾರದ ಮೇಲೆ ಹೊಸ ಕ್ರಿಮಿನಲ್ ಕಾನೂನುಗಳು ಅಪರಾಧ ನ್ಯಾಯ ವ್ಯವಸ್ಥೆಯ ಕೇಂದ್ರದಲ್ಲಿ ಶಿಕ್ಷೆಯ ಬದಲಿಗೆ ನ್ಯಾಯದ ವಿತರಣೆಯನ್ನು ಇರಿಸುತ್ತದೆ. ಇದಲ್ಲದೆ ಹೊಸ ಕಾನೂನುಗಳು ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳನ್ನು ಎದುರಿಸಲು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತದೆ. ಅಂತಹ ದೊಡ್ಡ ಪ್ರಮಾಣದ ಸುಧಾರಣೆಗಳಿಗೆ ದಿಟ್ಟತನದ ದೂರದೃಷ್ಟಿಯ ಅಗತ್ಯವಿದೆ. ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆಗಳನ್ನು ಮಾಡಲು ಸಂಸತ್ತಿನಲ್ಲಿ ಮಂಡಿಸಿದ ಮಸೂದೆಯು ಉತ್ತಮ ಆಡಳಿತದ ನಿಯಮಗಳನ್ನು ಮರು ವ್ಯಾಖ್ಯಾನಿಸಲು ಭರವಸೆ ನೀಡುವ ಮತ್ತೊಂದು ಕ್ರಮವಾಗಿದೆ. ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ರಾಷ್ಟ್ರ ಒಂದು ಚುನಾವಣೆ ಯೋಜನೆಯು ಆಡಳಿತದಲ್ಲಿ ಸ್ಥಿರತೆಯನ್ನು ಉತ್ತೇಜಿಸುತ್ತದೆ, ನೀತಿ ನಿರ್ಧಾರಗಳಿಗೆ ಸಂಬಂಧಿಸಿದ ನಿಷ್ಕ್ರಿಯತೆಯನ್ನು ಅಂತ್ಯಗೊಳಿಸುವುದಾಗಿದೆ, ಸಂಪನ್ಮೂಲಗಳ ಅನ್ಯತ್ರ ವ್ಯಯವನ್ನು ತಗ್ಗಿಸಬಹುದಾಗಿದೆ ಮತ್ತು ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಬಹುದಾಗಿದೆ. ಜೊತೆಗೆ ಜನಹಿತದಲ್ಲಿ ಅನೇಕ ಇತರ ಪ್ರಯೋಜನಗಳಾಗುತ್ತವೆ. ನಮ್ಮ ನಾಗರಿಕತೆಯ ಪರಂಪರೆಯೊಂದಿಗೆ ನಮ್ಮ ಸಂಬಂಧ ಇನ್ನೂ ಹೆಚ್ಚು ಆಳವಾಗುತ್ತಿದೆ. ಈಗ ನಡೆಯುತ್ತಿರುವ ಪ್ರಯಾಗರಾಜ ಮಹಾಕುಂಭವನ್ನು ಆ ಪರಂಪರೆಯ ಶ್ರೀಮಂತಿಕೆಯ ಅಭಿವ್ಯಕ್ತಿಯಾಗಿ ಕಾಣಬಹುದು. ನಮ್ಮ ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನು ಸಂರಕ್ಷಿಸಲು ಮತ್ತು ಪುನರುಜ್ಜೀವನಗೊಳಿಸಲು ಸಂಸ್ಕೃತಿಯ ಕ್ಷೇತ್ರದಲ್ಲಿ ಹಲವು ಉತ್ಸಾಹವರ್ಧಕ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಭಾರತವು ಶ್ರೇಷ್ಠ ಭಾಷಾ ವೈವಿಧ್ಯತೆಯ ಕೇಂದ್ರವಾಗಿದೆ. ಈ ಶ್ರೀಮಂತಿಕೆಯನ್ನು ಸಂರಕ್ಷಿಸಲು ಮತ್ತು ಆಚರಿಸಲು ಸರ್ಕಾರವು ಅಸ್ಸಾಮಿ, ಬಂಗಾಳಿ, ಮರಾಠಿ, ಪಾಲಿ ಮತ್ತು ಪ್ರಾಕೃತವನ್ನು ಶಾಸ್ತ್ರೀಯ ಭಾಷೆಗಳಾಗಿ ಗುರುತಿಸಿದೆ. ಈ ವರ್ಗವು ಈಗಾಗಲೇ ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಒಡಿಯಾವನ್ನು ಒಳಗೊಂಡಿದೆ. ಸರ್ಕಾರವು ಈಗ 11 ಶಾಸ್ತ್ರೀಯ ಭಾಷೆಗಳಲ್ಲಿ ಸಕ್ರಿಯವಾಗಿ ಸಂಶೋಧನೆಯನ್ನು ಕೈಗೊಳ್ಳಲು ಉತ್ತೇಜಿಸುತ್ತಿದೆ. ಗುಜರಾತ್ನ ವಡ್ ನಗರದಲ್ಲಿ ಭಾರತದ ಮೊದಲ ಪುರಾತತ್ವ ಶಾಸ್ತ್ರದ ಅನುಭವದ ವಸ್ತು ಸಂಗ್ರಹಾಲಯವನ್ನು ಪೂರ್ಣಗೊಳಿಸಲು ನಾನು ಎದುರು ನೋಡುತ್ತಿದ್ದೇನೆ. ಇದನ್ನು ಉತ್ಖನನದ ಸ್ಥಳದ ಪಕ್ಕದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇದು ಸುಮಾರು ಕ್ರಿಸ್ತಪೂರ್ವ 800 ವರ್ಷಗಳಷ್ಟು ಹಳೆಯ ಮಾನವ ವಸಾಹತುಗಳ ಪುರಾವೆಗಳನ್ನು ತೋರಿಸುತ್ತದೆ. ಈ ವಸ್ತು ಸಂಗ್ರಹಾಲಯದಲ್ಲಿ ವಿವಿಧ ಕಾಲದ ಕಲೆ, ಕರಕುಶಲ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಒಂದೇ ಸ್ಥಳದಲ್ಲಿ ತರಲಾಗುತ್ತಿದೆ. ಆತ್ಮೀಯ ದೇಶವಾಸಿಗಳೇ, ಇಂದಿನ ನಮ್ಮ ಯುವ ಪೀಳಿಗೆಯು ನಾಳಿನ ಭಾರತವನ್ನು ರೂಪಿಸುತ್ತದೆ. ನಮ್ಮ ಯುವ ಪೀಳಿಗೆಯ ಪ್ರತಿಭೆಯನ್ನು ಶಿಕ್ಷಣವು ಪ್ರಕಟಗೊಳಿಸುತ್ತದೆ. ಆದ್ದರಿಂದ ಸರ್ಕಾರವು ಶಿಕ್ಷಣದಲ್ಲಿ ತನ್ನ ಹೂಡಿಕೆಯನ್ನು ಹೆಚ್ಚಿಸಿದೆ ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರತಿಯೊಂದು ನಿಯತಾಂಕವನ್ನು ಸುಧಾರಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಿದೆ. ಇಲ್ಲಿಯವರೆಗಿನ ಫಲಿತಾಂಶಗಳು ಉತ್ತೇಜನಕಾರಿಯಾಗಿವೆ. ಕಳೆದ ದಶಕವು ಕಲಿಕೆಯ ಗುಣಮಟ್ಟ ಮತ್ತು ಭೌತಿಕ ಮೂಲಸೌಕರ್ಯ ಮತ್ತು ಡಿಜಿಟಲ್ ಒಳಗೊಳ್ಳುವಿಕೆಯ ವಿಷಯದಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ. ಬೋಧನಾ ಮಾಧ್ಯಮಕ್ಕಾಗಿ ಪ್ರಾದೇಶಿಕ ಭಾಷೆಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳ ಸಾಧನೆಯಲ್ಲಿ ನಿರೀಕ್ಷೆಯಂತೆ ಗಮನಾರ್ಹ ಸುಧಾರಣೆ ಕಂಡುಬಂದಿರುವುದು ಈ ಪರಿವರ್ತನೆಯಲ್ಲಿ ಮಹಿಳಾ ಶಿಕ್ಷಕರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಎಂದು ತಿಳಿಯಲು ನನಗೆ ಸಂತೋಷವಾಗಿದೆ. ಏಕೆಂದರೆ ಕಳೆದ ದಶಕದಲ್ಲಿ ನೇಮಕಗೊಂಡ ಶಿಕ್ಷಕರಲ್ಲಿ 60%ಕ್ಕಿಂತ ಹೆಚ್ಚು ಮಹಿಳೆಯರಾಗಿದ್ದಾರೆ. ವೃತ್ತಿಪರ ಮತ್ತು ಕೌಶಲ್ಯ ಶಿಕ್ಷಣದ ವಿಸ್ತರಣೆ ಮತ್ತು ಅವುಗಳ ಮುಖ್ಯವಾಹಿನಿಗೆ ತರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ. ಮುಂದುವರೆದು ಇದೀಗ ಕಾರ್ಪೊರೇಟ್ ವಲಯದಲ್ಲಿ ನಮ್ಮ ಯುವ ಪೀಳಿಗೆಗೆ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸುವ ಯೋಜನೆಯು ಪೂರಕವಾಗಿದೆ. ಶಾಲಾ ಮಟ್ಟದ ಶಿಕ್ಷಣದ ಬಲವಾದ ಅಡಿಪಾಯದೊಂದಿಗೆ ಭಾರತವು ಜ್ಞಾನದ ವಿವಿಧ ಶಾಖೆಗಳಲ್ಲಿ, ವಿಶೇಷವಾಗಿ ವಿಜ್ಞಾನದಲ್ಲಿ ತಂತ್ರಜ್ಞಾನದ ಜೊತೆಗೆ ಹೊಸ ಎತ್ತರವನ್ನು ತಲುಪುತ್ತಿದೆ. ಉದಾಹರಣೆಗೆ, ವಿಶ್ವದಲ್ಲಿ ಬೌದ್ಧಿಕ ಆಸ್ತಿ ದಾಖಲಿಸುವುದರಲ್ಲಿ ಭಾರತವು 6ನೇ ಸ್ಥಾನದಲ್ಲಿದೆ. ನಾವು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ ನಮ್ಮ ಶ್ರೇಯಾಂಕವನ್ನು ಸತತವಾಗಿ ಸುಧಾರಿಸಿದ್ದೇವೆ. 2020ರಲ್ಲಿ 48ನೇ ಸ್ಥಾನದಲ್ಲಿದ್ದೆವು, 2024ರಲ್ಲಿ 39ನೇ ಸ್ಥಾನಕ್ಕೆ ತಲುಪಿದ್ದೇವೆ. ಹೆಚ್ಚುತ್ತಿರುವ ಆತ್ಮವಿಶ್ವಾಸದೊಂದಿಗೆ ನಾವು ಉಪಕ್ರಮಗಳ ಸರಣಿಯೊಂದಿಗೆ ಅತ್ಯಾಧುನಿಕ ಸಂಶೋಧನೆಯಲ್ಲಿ ನಮ್ಮ ಭಾಗವಹಿಸುವಿಕೆಯನ್ನು ಹೆಚ್ಚಿಸುತ್ತಿದ್ದೇವೆ. ತಂತ್ರಜ್ಞಾನದ ಈ ಹೊಸ ಗಡಿಯಲ್ಲಿ ರೋಮಾಂಚಕ ಮತ್ತು ನವೀನ ಪರಿಸರ ವ್ಯವಸ್ಥೆಯನ್ನು ರಚಿಸುವ ಗುರಿಯನ್ನು ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಹೊಂದಿದೆ. ಮತ್ತೊಂದು ಗಮನಾರ್ಹ ಆರಂಭವೆಂದರೆ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ನ ರಾಷ್ಟ್ರೀಯ ಮಿಷನ್. ಇದು ಕೃತಕ ಬುದ್ಧಿಮತ್ತೆ, ಯಂತ್ರ ಕಲಿಕೆ, ರೋಬೋಟಿಕ್ಸ್ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ಹಲವಾರು ಸುಧಾರಿತ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಿಸಲು ಯೋಜಿಸಿದೆ. ಇತ್ತೀಚಿನವರೆಗೂ ಈ ತಂತ್ರಜ್ಞಾನವನ್ನು ಫ್ಯೂಚರಿಸ್ಟಿಕ್ ಎಂದು ಕರೆಯಲಾಗುತ್ತಿತ್ತು, ಆದರೆ ಅವು ಬಹುವೇಗವಾಗಿ ನಮ್ಮ ದೈನಂದಿನ ಜೀವನದ ಭಾಗವಾಗುತ್ತಿವೆ. ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಪ್ರಕೃತಿಯನ್ನು ಅನ್ವೇಷಿಸುವಲ್ಲಿ ಕೇವಲ ಒಂದು ಉತ್ತೇಜಕ ಸಾಹಸವಲ್ಲ, ಇದು ಭಾರತದ ವಿಜ್ಞಾನದ ಇತಿಹಾಸದಲ್ಲಿ ನಿಜವಾದ ನಿರ್ಣಾಯಕ ಅಧ್ಯಾಯವಾಗಿದೆ. ಅದರ ಪ್ರಮುಖ ಕಾರ್ಯಕ್ರಮದ ಅಡಿಯಲ್ಲಿ ಇದೇ ತಿಂಗಳು 10,000 ಭಾರತೀಯರಿಗೆ ಜೀನೋಮ್ ಅನುಕ್ರಮವನ್ನು ಹೆಚ್ಚಿನ ಸಂಶೋಧನೆಗಾಗಿ ಲಭ್ಯಗೊಳಿಸಲಾಗಿದೆ. ಈ ಪಥ ನಿರ್ಣಾಯಕ ಯೋಜನೆಯು ಜೈವಿಕ ತಂತ್ರಜ್ಞಾನ ಸಂಶೋಧನೆಯಲ್ಲಿ ಹೊಸ ದೃಶ್ಯಗಳನ್ನು ತೆರೆಯುವುದರೊಂದಿಗೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಸದೃಢಗೊಳಿಸುತ್ತದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇತ್ತೀಚಿನ ವರ್ಷಗಳಲ್ಲಿ ಬಾಹ್ಯಾಕಾಶದಲ್ಲಿ ಬಹುದೊಡ್ಡ ಸಾಧನೆಗಳನ್ನು ಮಾಡುತ್ತಿದೆ. ಈ ತಿಂಗಳು ಇಸ್ರೋ ಮತ್ತೊಮ್ಮೆ ತನ್ನ ಯಶಸ್ವಿ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗದೊಂದಿಗೆ ರಾಷ್ಟ್ರವನ್ನು ಹೆಮ್ಮೆ ಪಡುವಂತೆ ಮಾಡಿದೆ. ಭಾರತ ಈಗ ಈ ಸಾಮರ್ಥ್ಯವನ್ನು ಹೊಂದಿರುವ ವಿಶ್ವದ 4ನೇ ರಾಷ್ಟ್ರವಾಗಿದೆ. ಒಂದು ರಾಷ್ಟ್ರವಾಗಿ ನಮ್ಮ ಹೆಚ್ಚುತ್ತಿರುವ ಆತ್ಮವಿಶ್ವಾಸದ ಮಟ್ಟಗಳು ಕ್ರೀಡೆಗಳ ಕ್ಷೇತ್ರದಲ್ಲಿಯೂ ಪ್ರತಿಫಲಿಸುತ್ತದೆ. ಅಲ್ಲಿ ನಮ್ಮ ಆಟಗಾರರು ರೋಮಾಂಚಕ ಯಶಸ್ಸಿನ ಕಥೆಗಳನ್ನು ಬರೆದಿದ್ದಾರೆ. ಕಳೆದ ವರ್ಷ ನಮ್ಮ ಅಥ್ಲೀಟ್ಗಳು ಒಲಿಂಪಿಕ್ಸ್ನಲ್ಲಿ ಛಾಪು ಮೂಡಿಸಿದ್ದರು. ಪ್ಯಾರಾ ಒಲಿಂಪಿಕ್ ಗೇಮ್ಸ್ನಲ್ಲಿ ನಮ್ಮ ಅತಿದೊಡ್ಡ ತಂಡವನ್ನು ನಾವು ಕಳುಹಿಸಿದ್ದೇವೆ. ಅವರು ತಮ್ಮ ಅತ್ಯುತ್ತಮ ಪ್ರದರ್ಶನದೊಂದಿಗೆ ಮರಳಿ ಬಂದಿದ್ದಾರೆ. ಫಿಡೆ ಚೆಸ್ ಒಲಿಂಪಿಯಾಡ್ನಲ್ಲಿ ನಮ್ಮ ಪುರುಷರು ಮತ್ತು ಮಹಿಳೆಯರು ಚಿನ್ನವನ್ನು ಗೆಲ್ಲುವುದರೊಂದಿಗೆ ನಮ್ಮ ಚೆಸ್ ಚಾಂಪಿಯನ್ಗಳು ಜಗತ್ತನ್ನು ಮೆಚ್ಚಿಸಿದರು. 2024ರಲ್ಲಿ ಕ್ರೀಡೆಯಲ್ಲಿನ ಸಾಧನೆಗಳನ್ನು ಮಾಡಿದ ಡಿ ಗುಕೇಶ್ ಅವರು ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಇತಿಹಾಸ ರಚಿಸಿದರು. ತಳಮಟ್ಟದಲ್ಲಿ ತರಬೇತಿ ಸೌಲಭ್ಯಗಳಲ್ಲಿ ಉತ್ತಮ ಸುಧಾರಣೆಯಾಗಿದೆ. ಇದರಿಂದಾಗಿ ನಮ್ಮ ಕ್ರೀಡಾಪಟುಗಳು ತಮ್ಮ ಗೆಲುವಿನ ಮೂಲಕ ನಮಗೆ ಹೆಮ್ಮೆ ತಂದಿದ್ದಾರೆ. ಅದರೊಂದಿಗೆ ಮುಂದಿನ ಪೀಳಿಗೆಗೆ ಇನ್ನೂ ಉನ್ನತ ಗುರಿಯನ್ನು ಸಾಧಿಸಲು ಪ್ರೇರೇಪಿಸಿದ್ದಾರೆ. ವಿದೇಶದಲ್ಲಿ ನೆಲೆಸಿರುವ ನಮ್ಮ ಸಹೋದರ ಸಹೋದರಿಯರು ತಮ್ಮ ಸಂಸ್ಕೃತಿ ಮತ್ತು ನಾಗರಿಕತೆಯ ಅತ್ಯುತ್ತಮವಾದುದನ್ನು ಜಗತ್ತಿನ ವಿವಿಧ ಭಾಗಗಳಿಗೆ ಕೊಂಡೊಯ್ದಿದ್ದಾರೆ ಮತ್ತು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಗಳಿಂದ ನಮಗೆ ಹೆಮ್ಮೆ ತಂದಿದ್ದಾರೆ. ಅವರು ಯಾವಾಗಲೂ ತಮ್ಮನ್ನು ಭಾರತ ಗೌರವದ ಭಾಗವೆಂದು ಪರಿಗಣಿಸಿದ್ದಾರೆ. ಈ ತಿಂಗಳ ಆರಂಭದಲ್ಲಿ ಪ್ರವಾಸಿ ಭಾರತೀಯ ದಿವಸ್ ಆಚರಣೆಯಲ್ಲಿ ನಾನು ಹೇಳಿದಂತೆ 2047ರ ವೇಳೆಗೆ ವಿಕಸಿತ ಭಾರತವನ್ನು ನಿರ್ಮಿಸುವಲ್ಲಿ ಪ್ರವಾಸಿ ಭಾರತೀಯರು ಸಕ್ರಿಯ ಮತ್ತು ಉತ್ಸಾಹದಿಂದ ಭಾಗವಹಿಸುವರೆಂದು ನನಗೆ ಸಂಪೂರ್ಣ ವಿಶ್ವಾಸವಿದೆ. ಪ್ರಿಯ ದೇಶವಾಸಿಗಳೇ, ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಮತ್ತು ಉಲ್ಲೇಖನೀಯ ಪ್ರಗತಿಯಿಂದಾಗಿ ನಾವು ತಲೆಯೆತ್ತಿ ಭವಿಷ್ಯದೆಡೆಗೆ ಹೆಜ್ಜೆ ಹಾಕುತ್ತಿದ್ದೇವೆ. ನಮ್ಮ ಯುವಕರು, ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು ದೇಶದ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವರು. ನಮ್ಮ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ಹೊತ್ತಿಗೆ ಭಾರತವನ್ನು ಉಜ್ವಲವಾಗಿ ರೂಪಿಸುವ ಅವರ ಕನಸುಗಳು ಸಾಕಾರಗೊಳ್ಳುತ್ತಿವೆ. ಮತ್ತು ಇಂದಿನ ಮಕ್ಕಳು 2050ರ ಜನವರಿ 26ರಂದು ತ್ರಿವರ್ಣ ಧ್ವಜವನ್ನು ವಂದಿಸುವಾಗ ಅವರು ತಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಅಪ್ರತಿಮ ಸಂವಿಧಾನವು ಈ ಕುರಿತು ಸರಿಯಾದ ಮಾರ್ಗದರ್ಶನ ನೀಡದಿದ್ದರೆ ಈ ಮಹಾನ್ ಅನ್ವೇಷಣೆ ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುತ್ತಾರೆ. ನಮ್ಮ ಮುಂದಿನ ಪೀಳಿಗೆಗಳು ವಿಶ್ವದಲ್ಲಿ ಸ್ವತಂತ್ರ ಭಾರತದ ಧ್ಯೇಯವನ್ನು ಐತಿಹಾಸಿಕವಾಗಿ ಮಾಡುತ್ತಾರೆ. ನಾನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಾತುಗಳನ್ನು ಉಲ್ಲೇಖಿಸಬಯಸುತ್ತೇನೆ. ಬಾಪು ಹೇಳಿದ್ದರು, ಸ್ವರಾಜ್ಯವು ನಮ್ಮನ್ನು ಸುಸಂಸ್ಕೃತಗೊಳಿಸಲು ಮತ್ತು ನಮ್ಮ ನಾಗರಿಕತೆಯನ್ನು ಶುದ್ಧೀಕರಿಸಲು ಹಾಗೂ ಸ್ಥಿರಗೊಳಿಸಲು ಉದ್ದೇಶಿಸಿರಬೇಕು. ಹಾಗಿಲ್ಲದಿದ್ದರೆ ಮೌಲ್ಯಯುತವಾಗಿರುವುದಿಲ್ಲ. ನಮ್ಮ ನಾಗರಿಕತೆಯ ಮೂಲ ತತ್ವವೆಂದರೆ ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ ಸಾರ್ವಜನಿಕ ಅಥವಾ ಖಾಸಗಿಯಾಗಿ ನಾವು ನೈತಿಕತೆಗೆ ಅತ್ಯುನ್ನತ ಸ್ಥಾನವನ್ನು ನೀಡಬೇಕು. ಬನ್ನಿ, ಇಂದು ಗಾಂಧೀಜಿಯವರ ಕನಸುಗಳನ್ನು ನನಸಾಗಿಸಲು ಶ್ರಮಿಸುವ ನಮ್ಮ ಬದ್ಧತೆಯನ್ನು ನಾವು ಪುನರುಚ್ಚರಿಸೋಣ. ಅವರ ಆದರ್ಶ ಪದಗಳಾದ ಸತ್ಯ ಮತ್ತು ಅಹಿಂಸೆಯು ಇಡೀ ಜಗತ್ತಿಗೆ ಪ್ರಸ್ತುತವಾಗಿ ಉಳಿಯುತ್ತವೆ. ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಅವರು ನಮಗೆ ಕಲಿಸಿದರು. ವಾಸ್ತವವಾಗಿ ಹಕ್ಕುಗಳ ನಿಜವಾದ ಮೂಲವು ಕರ್ತವ್ಯವಾಗಿದೆ. ಇಂದು ನಾವು ಅವರ ಸಹಾನುಭೂತಿಯ ಪಾಠಗಳನ್ನು ನೆನಪಿಸಿಕೊಳ್ಳುತ್ತೇವೆ. ಮನುಷ್ಯನಾದವನು ನೆರೆಹೊರೆಯವರ ಬಗ್ಗೆ ಮಾತ್ರವಲ್ಲದೆ ನಮ್ಮ ಇತರ ಸಹಜೀವಿಗಳಾದ ಪ್ರಾಣಿ ಪಕ್ಷಿ, ಗಿಡಮರ, ನದಿ ನದಗಳ ಬಗ್ಗೆ ಕೂಡ ಸಹಾನುಭೂತಿ ತೋರಬೇಕೆಂದು ಅವರು ಹೇಳುತ್ತಿದ್ದರು. ಹವಾಮಾನ ಬದಲಾವಣೆಯ ಜಾಗತಿಕ ಸಂಕಟವನ್ನು ನಿವಾರಿಸುವ ಪ್ರಯತ್ನಗಳಿಗೆ ನಾವು ಪ್ರತಿಯೊಬ್ಬರೂ ಕೊಡುಗೆ ನೀಡಬೇಕು. ಅದು ನಮ್ಮ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಎರಡು ಮಾದರಿ ಉಪಕ್ರಮಗಳು ನಡೆದಿವೆ. ಭಾರತವು ಪರಿಸರಕ್ಕಾಗಿ ಮಿಷನ್ ಲೈಫ್ ಸ್ಟೈಲ್ ಎಂಬ ಸಾಮೂಹಿಕ ಆಂದೋಲನವನ್ನು ಮುನ್ನಡೆಸುತ್ತಿದೆ.

ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ರೈತಬಂಧುವರಿ, ಬನ್ನಿ ಈಗ ಆಲಿಸಿ ಹವಾಮಾನ ವರದಿಯನ್ನ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ, ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಮಳೆಯ ಕೊರತೆ ತುಂಬಾ ಇದ್ದು ಕಾಣ್ತು. ಅದಾಗ್ಲೂ ಕೂಡ ಕಳೆದ ಒಂದು ವಾರದಲ್ಲಿ ನಮ್ಗೆ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದ ಮಳೆಯಾಗಿದೆ. ಅದಕ್ಕಿಂತ ಮುಂಚಿತವಾಗಿ ನಮ್ಗೆ ಈ ಒಂದು ರಾತ್ರಿಯ ಉಷ್ಣಾಂಶದಲ್ಲಿ, ಅಂದ್ರೆ ಕಡಿಮೆ ಉಷ್ಣಾಂಶದಲ್ಲಿ ತುಂಬಾ ಏರಿಳಿಕೆಯನ್ನ ನಾವು ನೋಡಿದೀವಿ. ಸೊ ನಮ್ಗೆ ಕೊನೆ ಒಂದು 4-5 ದಿವಸಗಳಲ್ಲಿ ಸುಮಾರು 12 ಡಿಗ್ರಿ ಸೆಲ್ಸಿಯಸ್ ಇಂದ 15 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಯಿತು ಜಿಲ್ಲೆಯಾದ್ಯಂತ. ಹಾಗೆ ಮುಂದಿನ ಒಂದು ದಿನಗಳಲ್ಲಿ ನೋಡುವುದಾದ್ರೆ ನಮಗೆ ಸುಮಾರು 15 ಡಿಗ್ರಿ ಸೆಲ್ಸಿಯಸ್ ಇಂದ 18 ಡಿಗ್ರಿ ಸೆಲ್ಸಿಯಸ್ ವರೆಗೂ ರಾತ್ರಿಯ ಒಂದು ಕಡಿಮೆ ಉಷ್ಣಾಂಶ ದಾಖಲಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹಾಗೆ ಗಾಳಿಯ ವೇಗವು ಸುಮಾರು ನಮ್ಗೆ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಬೀಸುವ ಒಂದು ಸಾಧ್ಯತೆ ಇದೆ. ಹಾಗೆ ಗರಿಷ್ಠ ಉಷ್ಣಾಂಶವು ಸುಮಾರು 28 ಡಿಗ್ರಿ ಸೆಲ್ಸಿಯಸ್ ಲಿಂದ 29 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹಾಗೆ ನಾವು ಈ ಒಂದು ಕೃಷಿ ಸಲಹೆಗಳನ್ನ ನೋಡೋದಾದ್ರೆ, ರೈತ ಬಾಂಧವರೇ, ಈಗೇನು ಭತ್ತ ಒಂದು ಕಟಾವು ನಡೀತಾ ಇದೆ ಮತ್ತು ಶೇಂಗಾದ ಕಟಾವು, ಈ ಒಂದು ಕಟಾವು ಆದ್ಮೇಲೆ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ. ಒಣಗಿಸಿ ತಾವು ಶೇಖರಿಸಿಟ್ಕೊಳ್ಬೇಕು. ಹಾಗೆನೆ ಬೆಳಗಿನ ಒಂದು ಜಾವದಲ್ಲಿ ಈ ಏನಾಗುತ್ತೆ, ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಕಟಾವಾದ ಒಂದು ಧಾನ್ಯಗಳನ್ನ ಬಯಲಿಗಿಡದನ್ನೇ ಅದರ ಮೇಲೆ ಪ್ಲಾಸ್ಟಿಕ್ ಚೀಲದಿಂದ ತಾವು ಕವರ್ ಮಾಡ್ಲೇಬೇಕಾಗತ್ತೆ. ಹಾಗೆ ದನಕರಗಳನ್ನ ಈ ಮಂಜು ಬಿದ್ದ ಸಮಯದಲ್ಲಿ ಮೇಯಲಿಕ್ಕೆ ಬಿಡಬಾರದು. ಮತ್ತು ರಾತ್ರಿಯ ಸಮಯದಲ್ಲಿ ದನದ ಕೊಟ್ಟಿಗೆ ಮತ್ತು ಈ ಒಂದು ಕೋಳಿಗೂಡುಗಳನ್ನ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಅಂದ್ರೆ ಅದರಲ್ಲಿರೋ ಒಂದು ಉಷ್ಣಾಂಶದ ಸ್ಥಿರತೆಯನ್ನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ಮುಖ್ಯವಾಗಿ ಕೆಲವೊಂದು ಬೆಳೆಗಳಲ್ಲಿ ಸಣ್ಣ ಸಣ್ಣ ಕಾಯಿ ಹೂವು ಮೊಗ್ಗುಗಳನ್ನ ಉದುರುವುದು ಕಂಡು ಬರ್ತಾ ಇದೆ ಈ ಒಂದು ಕಡಿಮೆ ಉಷ್ಣಾಂಶದಿಂದ. ಅದಕ್ಕಾಗಿ ನಾವು ನ್ಯಾಪ್ತಲಿನ್ ಎಸ್ಟಿಕಿಸಿಡ್ ಅದು 0.25 ಮಿಲಿಲೀಟರ್ ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಬೇಕು. ಹಾಗೆ ಈ ಒಂದು ಜೋಳದ ಕಟಾವಿನ ಕಾರ್ಯವನ್ನು ಸಹ ತಾವು ಹೀಗೆ ಬಂದಿದ್ರೆ ತಾವು ಮುಂದುವರ್ಸ್ಕೊಂಡು ಹೋಗ್ಬಹುದು. ಇಲ್ಲಪ್ಪ ಇನ್ನೂ ಒಂದು ಕಾಳು ಕೊಟ್ಟುವ ಹಂತದಲ್ಲಿತ್ತಂದ್ರೆ, ನಮಗೆ ಅಷ್ಟೊಂದು ಮಳೆ ಬರುವ ಸಾಧ್ಯತೆಗಳು ಇಲ್ಲದೆ ಇರುವ ಕಾರಣ ತಾವು ನೀರಿನ ಒಂದು ಲಭ್ಯತೆ ಇತ್ತಂದ್ರೆ ತಾವು ನೀರನ್ನ ಕೊಡಬಹುದು. ಹಾಗೇನೆ ಕಡಲೆಯಲ್ಲಿ ಹೆಲಿಕಾರ್ಪಾ ಸ್ಪೋಡಾಪ್ಟರ ಕಿಡಿ ಏನಾದ್ರೂ ಕಂಡು ಬಂತಂದ್ರೆ ಅದಕ್ಕೆ 0.15 ಮಿಲಿಲೀಟರ್ ಕ್ಲೋರಾಂಟ್ರಿನ್ ಕ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಕೈಗೊಳ್ಬೇಕು. ಹಾಗೇನೆ ಭತ್ತದಲ್ಲಿ ಏನ್ ಹೇಳಿದೆ ನಾನು, ಕಟಾವಿನ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗಿ, ಹಾಗೇನೆ ಆ ಭತ್ತದ ಕಟಾವು ಆದ್ಮೇಲೆ ಅದರ ಒಂದು ಪೋಷಕಾಂಶ ಮತ್ತು ನೀರೇನು ಇರುತ್ತೆ ಆ ಒಂದು ಹೊಲದಲ್ಲಿ, ಅದನ್ನ ತಾವು ಮುಂದಿನ ಒಂದು ಬೆಳೆಗೆ ಉಪಯೋಗಿಸ್ಕೊಳ್ಲಿಕ್ಕೆ ಸಾಸಿವೆ ಬೆಳೆಯನ್ನ ಬೆಳೆಯಬಹುದು. ಇದರಲ್ಲಿಂದ ಒಂದು ಒಳ್ಳೆ ಇಳುವರಿಯನ್ನು ಪಡೀಲಿಕ್ಕೆ ನಮ್ಗೆ ಸಹಕಾರಿ ಆಗುತ್ತೆ. ಹಾಗೇನೆ ಭತ್ತದ ಕಟಾವು ತುಂಬಾ ಕಡೆ ಆಗಿದೆ, ಒಣಗಿಸ್ಲಿಕ್ಕೆ ಹಾಕಿದಾರೆ ರೈತ ಬಾಂಧವರು. ಆದಷ್ಟು ತಾವು ಸಾಯಂಕಾಲ ರಾತ್ರಿಯ ಸಮಯದಲ್ಲಿ ಅದರ ಮೇಲೆ ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕಿ ಅದು ಮಂಜಿಗೆ ಒಡ್ಡದಂತೆ ತಾವು ನೋಡ್ಕೊಳ್ಬೇಕು. ಮತ್ತು ಹತ್ತಿ ಬಿಡಿಸುವ ಕಾರ್ಯವನ್ನು ಸಹ ತಾವು ಮಾಡಬಹುದು. ಹತ್ತಿ ಬಿಡಿಸಿದ ಮೇಲೆ ಆ ಕಟ್ಟಿಗೆಗಳನ್ನ ತಾವು ಸುಡದೇನೆ ಕಾಂಪೋಸ್ಟ್ಗಳನ್ನ ಉಪಯೋಗ ಮಾಡ್ಲಿಕ್ಕೆ ತಾವು ಉಪಯೋಗಿಸ್ಬೇಕು. ಒಂದು ರೋಟೋವೇಟರ್ ಸಹಾಯದಿಂದ ಅದನ್ನು ಚೆನ್ನಾಗಿ ತುಣುಕ್ ತುಣುಕ್ ಮಾಡಿ ಮಣ್ಣಿನಲ್ಲಿ ಬೆರೆಸ್ಬೇಕು. ಇಲ್ಲಾಂದ್ರೆ ತಾವು ಕಾಂಪೋಸ್ಟ್ ಮತ್ತು ವರ್ಮಿ ಕಾಂಪೋಸ್ಟ್ ಗೊಬ್ಬರಗಳನ್ನ ತಯಾರಿಕೆ ಉಪಯೋಗ ಮಾಡ್ಕೋಬೇಕು. ಹತ್ತಿ ಮತ್ತು ತೊಗರಿ ಕಟ್ಟಿಗಳನ್ನ ತೊಗರಿಯು ಸಹ ತಾವು ಕಟಾವಿನ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ನಮ್ಗೆ ಅಷ್ಟೊಂದು ಮಳೆ ಬರುವ ಒಂದು ಸಾಧ್ಯತೆ ಇಲ್ಲ. ಆದಷ್ಟು ಮಟ್ಟಿಗೆ ಸ್ವಲ್ಪ ಕಟಾವಾದ ಒಂದು ಬೆಳೆಯನ್ನ ತಾವು ಬಯಲಿಗಿಡದೇನೆ ಸಂರಕ್ಷಿಸಿಟ್ಕೊಳ್ಳಿ ರಾತ್ರಿಯ ಸಮಯದಲ್ಲಿ. ಒಂದು ಈಗ ತೋಟಗಾರಿಕೆ ಬೆಳೆಗೆ ಬಂದ್ರೆ ನಾವು ಮಾವಿನಲ್ಲಿ ಹೂ ಬಿಡುವ ಒಂದು ಹಂತ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು 5 ಗ್ರಾಂ ಮ್ಯಾಂಗೋ ಸ್ಪೆಷಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ ಸ್ಪರಣೆಯನ್ನ ಮಾಡಬೇಕು. ಇದರಲ್ಲಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ನಾವು ಒಳ್ಳೆಯ ಗುಣಮಟ್ಟದ ಹಣ್ಣುಗಳನ್ನ ಪಡೀಲಿಕ್ಕೆ ಸಹಕಾರಿ ಆಗುತ್ತೆ. ಮೆಣಸಿನಕಾಯಿ ಬೆಳೆಯೂ ಸಹ ನಾವು ಕಟಾವಿನ ಒಂದು ಹಂತದಲ್ಲಿರುವುದರಿಂದ ಅದನ್ನು ಕಟಾವು ತಾವು ಮಾಡಬಹುದು. ಮತ್ತು ಎಲ್ಲಾದರೂ ಇನ್ನೂ ಒಂದು ಹಸಿರು ಕಾಯಿ ಒಂದು ಮೆಣಸಿನಕಾಯಿ ಇತ್ತು, ಕಾಯಿ ಅಥವಾ ಹೂ ಉದುರುತ್ತಿತ್ತಂದ್ರೆ ತಾವು ನ್ಯಾಪಿಲಿನ್ ಎಸ್ಟಿಕೆ ಸೆಡ್ ಅನ್ನ 0.25 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಇನ್ನು ಕೋಳಿ ಸಾಕಾಣಿಕೆ ಒಂದು ಕೊಟ್ಟಿಗೆ ನಾನು ಹೇಳಿದ್ನಲ್ಲ, ಆ ಒಂದು ಅದನ್ನ ಬೆಚ್ಚಿಗಾಗಿ ಇಡಬೇಕಾಗತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸ್ವಲ್ಪ ಪ್ರಮಾಣದ ಒಂದು ರಾತ್ರಿ ಉಷ್ಣಾಂಶದಲ್ಲಿ ಕಡಿಮೆ ಆಗುವ ಸಾಧ್ಯತೆ ಇರೋದರಿಂದ ಆ ವಿದ್ಯುತ್ ಬಲ್ಪ್ಗಳನ್ನ ಬಳಸಿ ಕೋಳಿ ಗೂಡಿನ ಉಷ್ಣಾಂಶವನ್ನ ಏರಿಸಬೇಕಾಗತ್ತೆ. ಮತ್ತು ಜಾನುವಾರುಗಳನ್ನ ರಾತ್ರಿ ಸಮಯದಲ್ಲಿ ಹೊರಗಡೆ ಕಟ್ಟಬಾರ್ದು, ಚೆನ್ನಾಗಿ ಒಂದು ಬೆಚ್ಚಗಿನ ಕೊಠಡಿಗಳಲ್ಲಿ ಅವುಗಳನ್ನ ಕಟ್ಟಬೇಕು. ಮತ್ತು ಒಳ್ಳೆಯ ಪೌಷ್ಟಿಕಯುಕ್ತ ಆಹಾರಗಳನ್ನ ಈ ದನಕರುಗಳಿಗೆ ಕೊಡ್ಬೇಕಾಗತ್ತೆ ಈ ಚಳಿಗಾಲದಲ್ಲಿ. ಮತ್ತು ಕೊನೆಯದಾಗಿ ರೈತ ಬಾಂಧವರಿಗೆ, ಮುಂದಿನ ಒಂದು ವಾರದಲ್ಲಿ ನಮಗೆ ಮಳೆ ಬರುವ ಸಾಧ್ಯತೆಗಳು ಕಡಿಮೆ ಇದಾವೆ. ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ತುಂತುರು ಮಳೆ ಆಗ್ಬೋದು, ಮೋಡ ಕವಿದ ವಾತಾವರಣ ಇರುತ್ತೆ. ಹೀಗೆ ಒಂದು ಮುಂದಿನ ಈ ರೀತಿ ಇರುವುದರಿಂದ ತಾವು ಇದರ ಪ್ರಕಾರ ತಮ್ಮ ಕೃಷಿ ಚಟುವಟಿಕೆಯನ್ನು ಕೈಗೊಳ್ಳಬಹುದು. ಹಾಗೆ ಇನ್ನು ಹೆಚ್ಚಿನ ಒಂದು ಕೃಷಿ ಚಟುವಟಿಕೆ ಆಗಲಿ ಅಥವಾ ಹವಾಮಾನದ ಮುನ್ಸೂಚನೆಗಾಗಿ ತಾವು ಮೇಘದೂತ್ ಮೊಬೈಲ್ ಆಪ್ ಅನ್ನ ಬಳಸ್ರಿ. ಅದರಲ್ಲಿ ತಮಗೆ ನಮ್ಮ ಆಡುಭಾಷೆಯಲ್ಲಿ ಅಂದ್ರೆ ಕನ್ನಡದಲ್ಲಿನೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿಂದ ಏನು ನಾವು ಕೃಷಿ ಸಲಹೆಗಳನ್ನ ಕೊಡ್ತೀವಿ ಮತ್ತು ಹವಾಮಾನದ ಮುನ್ಸೂಚನೆಯನ್ನ ಪ್ರಕಟಿಸ್ತಾ ಇರ್ತೀವಿ, ಅದನ್ನ ತಾವು ತಮ್ಮ ಮೊಬೈಲ್ನಲ್ಲಿಯೇ ಡೈರೆಕ್ಟ್ ಆಗಿ ನೋಡಿಕೊಳ್ಬಹುದು. ಇದರಿಂದ ತಮಗೆ ತುಂಬಾ ಅನುಕೂಲ ಆಗ್ತಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟು ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ರೈತ ಬಾಂಧವರಿಗೆ ಇದುವರೆಗೆ ಹವಾಮಾನ ವರದಿಯನ್ನ ಕೇಳಿದ್ರಲ್ಲ, ಬನ್ನಿ ಈಗ ಆಲಿಸೋಣ ಒಂದು ದೇಶಭಕ್ತಿ ಆಧಾರಿತ ಚಿತ್ರಗೀತೆಯನ್ನ. Thank you. ಹಾರುತ್ತಿದೆ, ಧರ್ಮ ಇಲ್ಲಿ ಹರಿದಾಡುತ್ತಿದೆ, ನ್ಯಾಯ ನಕ್ಕು ನಲಿದಾಡುತ್ತಿದೆ. ನಿನ್ನ ಭಾಗ್ಯಾನೇ ಭಾಗ್ಯಾನೇ.